10,300 ರೂಪಾಯಿಯಿಂದ 10,700 ರೂಪಾಯಿ. ಪೇಟೆ ಧಾರಣೆ ಕೇಳಿದಿರಿ. ರೈತ ಬಂಧವರೇ, ನಾಳಿನ ಕೃಷಿರಂಗದಲ್ಲಿ ಭತ್ತದ ಬೇಸಾಯ ಕುರಿತು ಡಾಕ್ಟರ್ ಬಸವಲಿಂಗಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಇನ್ನು ನಮ್ಮ ಭೇಟಿ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ರೈತ ಬಂಧವರಿಗೆಲ್ಲ ನಮಸ್ಕಾರ. ಸೇವಾ ಮಾಹಿತಿ. ಪೊನ್ನಂಪೇಟೆ ಮುತ್ತಪ್ಪ ದೇವಸ್ಥಾನ ರಸ್ತೆಲು ವಾಸೆಯಿಂದ ಕರ್ತಮಡ ಸ್ವಾತಿ ಚಂಗಪ್ಪ ಎಂಗ ಇಂದು ಮರಣಪಟ್ಟಿತು. 79 ಬೈತರ ಕರ್ತಮಡ ಸ್ವಾತಿ ಚಂಗಪ್ಪ ತಾಮನೆ ಮನೆಯ ಪಂಡ. ಆಕಿರಿ ಕಾರ್ಬಾರ್ ನಾಳೆ ಪೊನ್ನಂಪೇಟೆ ಸ್ವಂತ ಮನೆಯಲ್ಲಿ ನಡಪ. ಕೆ ಬಾಡಗ ಗ್ರಾಮದ ಚಂದನಕೆರೆ ನಿವಾಸಿ ಕಾವಲ ಅವರ ಮಗ ಗಿಣಿ ಇಂದು ನಿಧನರಾದರು. 46 ವರ್ಷ ಪ್ರಾಯದ ಗಿಣಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅವರ ಅಣ್ಣ ರಘು ಅವರ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಎಡಪಾಲ ಗ್ರಾಮದ ಅಂಗನವಾಡಿ ಸಹಾಯಕಿ ಜೀನತ್ ಅವರ ಗಂಡ ಮಜೀದ್ ಇಂದು ಸಂಜೆ ನಿಧನರಾದರು. 56 ವರ್ಷ ಪ್ರಾಯದ ಮಜೀದ್ ಅವರ ಅಂತ್ಯಕ್ರಿಯೆ ಇಂದೇ ಎಡಪಾಲ ಜಮಾತ್ ಖಬರ್ಸ್ಥಾನದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ನಗರಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗ್ತಿರೋದ್ರಿಂದ ಕಾವೇರಿ ಕಲಾಕ್ಷೇತ್ರ ಮರು ನಿರ್ಮಾಣ ಸಂದರ್ಭದಲ್ಲಿ ಪಾರ್ಕಿಂಗ್ಗೆ ಹೆಚ್ಚಿನ ಜಾಗ ಮೀಸಲಿಡುವ ಅಗತ್ಯ ಹುಟ್ಟುತ್ತ ನಗರಸಭಾ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜವು ನಗರಸಭೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಹೇಳ್ದು. ಜಿಲ್ಲಾ ಕೇಂದ್ರ ಆಗಿರುವ ಮಡಿಕೇರಿ ಕೇಳಿಪಟ್ಟ ಪ್ರವಾಸಿ ತಾಣ ಆಗಿರುವುದರಿಂದ ವಾಹನಗಳ ಸಂಖ್ಯೆ ದಿನದ ದಿನಕ್ಕೆ ಜಾಸ್ತಿ ಆಯ್ತಾ ಉಂಟು. ಸುವ್ಯವಸ್ಥಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೆ ಕೆಲವು ರಸ್ತೆಗಳಲ್ಲಿ ವ್ಯಾಪಾರಿಗ ಸ್ಪಂದಿಸುತ್ತಿಲ್ಲ. ಭವಿಷ್ಯದ ದೃಷ್ಟಿಯಿಂದ ಪಾರ್ಕಿಂಗ್ಗೆ ಹೆಚ್ಚಿನ ಜಾಗದ ಅವಶ್ಯಕತೆ ಇದ್ದು ಈ ನಿಟ್ಟಿನಲ್ಲಿ ಕಾವೇರಿ ಕಲಾಕ್ಷೇತ್ರ ಮರು ನಿರ್ಮಾಣಕ್ಕೆ ಈಗಾಗಲೇ ಯೋಜನೆ ರೂಪಿಸಲಾಗಿಟ್ಟು ಹಂಗೆ ಅಲ್ಲಿನ ಸ್ಥಳದ ಸಾಮರ್ಥ್ಯ ಬಗ್ಗೆ ಮಣ್ಣು ಪರೀಕ್ಷೆ ಸೇರಿದಂಗೆ ಅಗತ್ಯ ಸಿದ್ಧತೆ ನಡೆಸಿ ಯೋಜನೆನ ರೂಪಿಸಲಾದೆ ಅಂತ ಇವು ಹೇಳ್ದು. ಸೋಮರ್ಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ದೊಡ್ಡ ಮಳ್ತೆ ಹೊನ್ನಮ್ಮನಕೆರೆ ಜಾತ್ರೋತ್ಸವ ಮತ್ತು ಬಾಗಿನ ಅರ್ಪಣಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆತು. ಕೇಳಿಪಟ್ಟ ಮಡಿಕೇರಿ ಐತಿಹಾಸಿಕ ದಸರಾ ಉತ್ಸವ ಸಂದರ್ಭ ಮಡಿಕೇರಿಲಿ ದಶಮಂಟಪಗಳ ವೈಭವ ಯಾತ್ರೆ ನಡೆದಿದ್ದು ಮಂಟಪಗ ಓಡಾಡುವ ದಾರಿಲಿ ರಸ್ತೆಗಳನ್ನ ಸರಿ ಮಾಡಿದು, ರಸ್ತೆಗಳ ಗುಂಡಿ ಮುಚ್ಚುವ ಕೆಲಸ, ಬ್ಯಾರೆ ಬ್ಯಾರೆ ಸ್ಮಾರಕಗಳಿಗೆ ಸುಣ್ಣ ಬಣ್ಣ ಬಳಿಯುವ ಕೆಲಸಕ್ಕೆ 18.45 ಲಕ್ಷ ರೂಪಾಯಿನ ಕ್ರಿಯಾ ಯೋಜನೆ ತಯಾರಿಸಿಳುತ್ತ ನಗರಸಭೆ ಪೌರಾಯುಕ್ತರಾದ ವಿಜಯ್ ಅವು ನಗರಸಭೆನ ಕೌನ್ಸಿಲ್ ಸಭಾಭಾಡಲಿ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾಹಿತಿ ಕೊಟ್ಟು. ಮಡಿಕೇರಿ ಕೊಡಗು ವಿದ್ಯಾಲಯದಲ್ಲಿ 9ನೇ ತರಗತಿ ಓದುತ್ತಿರುವ ಎನ್ಸಿಸಿ ಕೆಡೆಟ್ ಸಾರ್ಜೆಂಟ್ ಜ್ಯೋತಿರಾದಿತ್ಯ ಬಿವೈ ಅವು ಕರ್ನಾಟಕ ಗೋವಾ ಡಾಕ್ಟರೇಟ್ನ ಜೂನಿಯರ್ ವಿಭಾಗದ ಗ್ರೂಪಿಂಗ್ ಫೈರಿಂಗ್ಲಿ ಆಯ್ಕೆಯಾಗಿದ್ದು ದೆಹಲಿಯಲ್ಲಿ ನಡೆಯುವ ಅಖಿಲ ಭಾರತ ತಲ್ ಸೈನಿಕ ಕ್ಯಾಂಪ್ಗೆ ಆಯ್ಕೆಯಾಗಳು. ನಾಪೋಕ್ಲು ಹತ್ರದ ಬಲ್ಲಮ್ಮವಟ್ಟಿ ಗ್ರಾಮದ ಅಪ್ಪಚೆಟ್ಟೋಳಂಡ ಹರ್ಷಿತ್ ಅಯ್ಯಪ್ಪ ಅವು ಇದೇ ತಿಂಗಳ ತಾರೀಕು 15ರ ಮುಟ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯುವ ಸೀನಿಯರ್ ಇಂಟರ್ ಡಿಪಾರ್ಟ್ಮೆಂಟ್ ನ್ಯಾಷನಲ್ ಚಾಂಪಿಯನ್ಶಿಪ್ನ ಅಂಪೈರ್ ಆಗಿ ಆಯ್ಕೆಯಾಗಳು. ಇವು ಮಡಿಕೇರಿ ತಾಲೂಕಿನ ಬಲ್ಲಮ್ಮವಟ್ಟಿ ಗ್ರಾಮದ ಅಪ್ಪಚೆಟ್ಟೋಳಂಡ ಬೋಪಯ್ಯ ಮತ್ತು ಭೋಜಮ್ಮ ದಂಪತಿಗಳ ಮಂಗ. ಕೇಂದ್ರ ಸರ್ಕಾರದ ಮಿಷನ್ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅನುಷ್ಠಾನಗೊಳಿಸಲಾಗ್ತಿರುವ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕಕ್ಕೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿನಂಗೆ ಜಿಲ್ಲಾಧಿಕಾರಿಯವರ ಒಪ್ಪಿಗೆ ಮೇರೆಗೆ ಇದೇ ತಿಂಗಳ ತಾರೀಕು 11ರಂದು ಹೊತ್ತಾರೆ 11 ಗಂಟೆಗೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಿಷನ್ ಸಂಯೋಜಕರು ಹಂಗೆ ಹಣಕಾಸು ಸಾಕ್ಷರತೆ ಮತ್ತು ಲೆಕ್ಕ ಪರಿಶೋಧಕರ ಚಾಕರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾಡಳಿತ ಭವನ ಮಡಿಕೇರಿ ಇಲ್ಲಿ ಸಂದರ್ಶನ ನಡೆದಿದೆ. ಅಭ್ಯರ್ಥಿಗ ತಮ್ಮ ಎಲ್ಲ ಮೂಲ ದಾಖಲಾತಿಗಳೊಟ್ಟಿಗೆ ಹಾಜರಾಗುವಂಗೆ ಇಲಾಖೆನ ಉಪನಿರ್ದೇಶಕರು ತಿಳಿಸೇಳು. ಕಾಫಿ ಮಂಡಳಿ ವತಿಯಿಂದ 2023-24 ಸಾಲಿ ಕಾಫಿ ತೋಟನ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಬ್ಯಾರೆ ಬ್ಯಾರೆ ಕಾಫಿ ತೋಟದ ಕೆಲಸಗಳಿಗೆ ಸಹಾಯಧನಕ್ಕೆ ಅರ್ಹರಿಂದ ಅರ್ಜಿ ಕರೆದಳು. ಕಾಫಿ ಮರುನಾಟಿ ನೀರಾವರಿ ಯೋಜನೆ ಅಡಿಲಿ ಕೆರೆ, ತೆರೆದ ಬಾವಿ, ರಿಂಗ್ ಬಾವಿ, ಕಾಫಿ ಕಣ, ಗೋಡೌನ್ ಹಂಗೆ ಕಾಫಿ ತೋಟದಲ್ಲಿ ಬಳಸುವಂತಹ ಯಂತ್ರೋಪಕರಣಗಳಿಗೆ ಸಹಾಯಧನ ಕೊಟ್ಟವೆ. ಈ ಎಲ್ಲ ಕೆಲಸಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇಚ್ಛಿಸುವ ಅರ್ಹ ಕಾಫಿ ಬೆಳೆಗಾರರಿಂದ ಅರ್ಜಿ ಕರೆದಿದ್ದು 62 ಎಕರೆ ಒಳಗಿನ ಕಾಫಿ ತೋಟ ಇರುವ ಬೆಳೆಗಾರರು ಅರ್ಜಿ ಹಾಕಕ್ಕೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಅಡಿಯಲ್ಲಿ 21ನೇ ಜಾನುವಾರು ಗಣತಿ ಕಳೆದ ತಾರೀಕು 1ರಿಂದ ಬರುವ ಡಿಸೆಂಬರ್ 31ರ ಅವಧಿ ಮುಟ ನಡೆಯಕ್ಕಿದ್ದ. ಬ್ಯಾರೆ ರಾಜ್ಯಗಳಲ್ಲಿ ಪೂರ್ವ ಸಿದ್ಧತಾ ಕೆಲಸಗ ಇನ್ನು ಮುಗಿಯದ ಕಾರಣದ ಹಂಗೆ 21ನೇ ಜಾನುವಾರು ಗಣತಿಗೆ ಅಭಿವೃದ್ಧಿಪಡಿಸಿರುವ ಸಾಫ್ಟ್ವೇರ್ಲಿ ಅಳವಡಿಸುವುದು ತಡ ಆಗ್ತಿರೋದ್ರಿಂದ ಈ ಕಾರ್ಯಕ್ರಮದ ಪ್ರಾರಂಭದ ದಿನಾಂಕನ ತಾತ್ಕಾಲಿಕವಾಗಿ ಮುಂದೂಡಿಯೊಳ್ಳುತ್ತಾ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆನ ಉಪನಿರ್ದೇಶಕರು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮರೋಡಿ ಯೂತ್ ಕ್ಲಬ್ ಕಂಡಂಗಾಲ ಇಂಗಡ ಅದನಿಲ್ ತೆಂಗೇಬುಡಿ ನಮ್ಮಿನ ಇದೇ ಸೆಪ್ಟೆಂಬರ್ 4ಕ್ಕೆ ಇರುವ ದಂಡಾಂಗ ನಾರಾಚೆ ಕುಟ್ಟಂದಿ ಕೆಬಿ ಹೈಸ್ಕೂಲ್ ಪರಂಬಲು ಏರ್ಪಡುತ್ತಿದೆ. ಕ್ಯಾಟಗರಿ 1.22 ರೈಫಲ್, ಕ್ಯಾಟಗರಿ 2 12 ಬೋರ್, ಕ್ಯಾಟಗರಿ 3 ಏರ್ ಗನ್ ಮುಟ್ಟೆ ಕಬಡಿ ವೆಪ್ಪು. ಈ ಮುಂದು ವಿಭಾಗದ ಪೈಪೋಟಿ ನಡಪ. ಈ ಪೈಪೋಟಿಲು ದಾರ್ಮೋಣಿಕೆಯು ಕೂಡಿಯಾಡದು. ಮುಂದು ವಿಭಾಗದ 1 2 3 ಸ್ಥಾನದ ಗದ್ದೆಂಕ್ ಆಕರ್ಷಕ ನಗದು ಪಿಂಜ ಟ್ರೋಫಿ ಇಪ್ಪ. ಭಾಗವಹಿಸಲು ಇರಾದೆ ಉಳ್ಳವು ಸಂಪರ್ಕ ಚಿರಿ ನಂಬುಡಮಳ ಪವಿ ಪೂವಯ್ಯ 9746-32495. ಇಲ್ಲೆಂಗಿ ಅಪ್ಪಂಡೇರಂಡ ದಿನು 9148978919. ಪ್ಯಾಲೇಸ್ ಸ್ಕೋಡಾ ವತಿಯಿಂದ ಕೊಡಗಿನ ಜನತೆಗೆ ಶುಭ ಸುದ್ದಿ. ಇದೀಗ ನ್ಯೂ ಸ್ಕೋಡಾ ಕುಶಾಕ್ 10.89 ಲ್ಯಾಕ್ಸ್ ನಿಂದ ಆರಂಭ, ಹಾಗೂ ಸ್ಕೋಡಾ ಸ್ಲಾವಿಯಾ 10.69 ಲ್ಯಾಕ್ಸ್ ನಿಂದ ಆರಂಭ. ಇದರೊಂದಿಗೆ 6 ಏರ್ ಬ್ಯಾಗ್, ಬೆಸ್ಟ್ ಆಫರ್ ಫಾರ್ ದ ಮಂತ್, ಅಪ್ ಟು 1 ಲ್ಯಾಕ್ ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೆನಿಫಿಟ್ಸ್, 3 ವರ್ಷಗಳ ಫ್ರೀ ಸರ್ವಿಸ್ ಪ್ಯಾಕೇಜ್, ಜೊತೆಗೆ 4 ವರ್ಷ ವ್ಯಾರಂಟಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಕಿರ್ಲೋಸ್ಕರ್ ಮಹೀಂದ್ರ ಐಷರ್ ಪಂಪ್ ಸೆಟ್ಗಳು, ಅಲ್ಯೂಮಿನಿಯಂ ಮತ್ತು HDPE ಇರಿಗೇಷನ್ ಪೈಪ್ಸ್, ಸ್ಪ್ರಿಂಕ್ಲರ್ಸ್, ರೈನ್ಗನ್, HDPE ಫ್ಯೂಷನ್ ವೆಲ್ಡಿಂಗ್, ಸ್ಟೀಲ್ ಬ್ರಷ್ ಕಟರ್, ಚೈನ್ಸಾ, ಸ್ಪ್ರೇಯರ್, ಕಾಫಿ ಬೋರ್ಡ್ನ ಸಬ್ಸಿಡಿಯೊಂದಿಗೆ ಲಭ್ಯ. ಮಾಹಿತಿಗೆ ಸಂಪರ್ಕಿಸಿ ಕೊಡಗಿನ ಅಧಿಕೃತ ಮಾರಾಟಗಾರರು ಕರ್ಕೇರ ಮಷಿನ್ ಟೂಲ್ಸ್, ಬೈನೂರ್ ರೋಡ್, ಮಡಿಕೇರಿ. ಕಾಲ್ 9845-44-1898. ಪಾಂಡಿಯನ್ ವರ್ಕ್ ಸ್ಟೋರ್ ನ ಮತ್ತೊಂದು ಮಳಿಗೆ ಟೈಟಾನ್ ಎಕ್ಸ್ಕ್ಲೂಸಿವ್ ಸ್ಟೋರ್ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ. ಎಲ್ಲ ಪ್ರಖ್ಯಾತ ಕಂಪನಿಗಳ ವಾಚ್ಗಳ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯ. ಸಂಪರ್ಕಿಸಿ ಪಾಂಡಿಯನ್ ವರ್ಕ್ ಸ್ಟೋರ್, ಮೇನ್ ರೋಡ್, ಮಡಿಕೇರಿ, ಹಾಗೂ ಡಿಸಿಸಿ ಬ್ಯಾಂಕ್ ಹತ್ತಿರ, ಗೋಣಿಕೊಪ್ಪ. ಕುಟ್ಟ ಕೊಡವ ಸಮಾಜದಲ್ಲಿ ಇದೇ ತಿಂಗಳ 11ನೇ ತಾರೀಕು 14 ಪಲಕ 10 ಗಂಟೆಯಿಂದ ಕೈಲ್ಪೋದು ನಮ್ಮ ನಡಪ. ಈ ನಮ್ಮೆಲ್ಲ ಕುಟ್ಟ ಕೊಡವ ಸಮಾಜದ ಎಲ್ಲ ಸದಸ್ಯಂಗ ಸಂಸಾರಡೆ ಬಂತು ಕೂಡಿಯಾಡನೊಂದು ಕುಟ್ಟ ಕೊಡವ ಸಮಾಜದ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ಸಂಜೆ 5:30 ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌದ್ ಪಿಎಂ ಇವರು ಲಭ್ಯವಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾಸೆಟಬುಲಾರ್ ಫ್ರಾಕ್ಚರ್, ACL ಮತ್ತು ಕ್ರೀಡಾಗಾಯಗಳಿಗೆ ಸಂಬಂಧಪಟ್ಟ ಶಸ್ತ್ರಕ್ರಿಯೆಗಳನ್ನು ನಡೆಸಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-70. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನುಳ್ಳೋ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಮಡಿಕೇರಿ ದಸರಾಕ್ಕು ಅರ ಅನುದಾನ ಬಿಡುಗಡೆ ಮಾಡುವಂಡ ಮೀದ ಮುಖ್ಯಮಂತ್ರಿ ಅಯ್ಯಂಗಾಪಿಣ್ಣ ಕನ್ನಡ ಪಿಣ್ಯ ಸಂಸ್ಕೃತಿ ಸಚಿವಂಗಡಲ್ಲಿ ಇಕ್ಕಾಕಲೆ ಪೋಯ್ತು ಮನವಿ ಮಾಡಿತು. ಮಡಿಕೇರಿ ದಸರಾ ಮಿನ್ಯತರಣಕ್ಕೆ ಬೋರಬೋರ ಸಮಿತಿಯ ನೇತೃತ್ವದಲ್ಲಿ ನಡಪ. ಈ ನಿಟ್ಟಿಲು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಂಗಡ ಕೊರವಕಾರಿಕೆಯಲ್ಲಿ ಅಪಚಕಬರಿಯ ಸಭೆ ನಡಪ ಅಂದು ಡಾಕ್ಟರ್ ಮಂತರ್ಗೌಡ ಎಂಗ ಸೋಮವಾರಪೇಟೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅರಿಚಿಟ್ಟಿತು. ಹರದಾಸ ಅಪ್ಪನೇರವಂಡ ಅಪ್ಪಚ್ಚ ಕವಿರ ನೋಯಿಟ 87ನೇ ಪುಟನ ನಮ್ಮೆನ ಇದೇ 21ನೇ ಕೈಪಂಡ ಮಾರಿಪತ್ತು ಕೊಡವ ಕವನ ಮೊತ್ತ ಎನ್ನುವ ಪುದಿಯ ಪುಸ್ತಕತ್ನ ಕೊಡವ ಸಾಹಿತ್ಯ ಅಕಾಡೆಮಿ ಪ್ರಕಟ ಮಾಡುವ ಇದನ್ನ ಮಾರಿಪತ್ತು 21ನೇ ತಾರೀಕರಂದು ಚೆನಿಯಾಚೆ ಕೊಡವ ಸಾಹಿತ್ಯ ನಾಳೆ ನಡಪ. ಈ ಪುದಿಯ ಪುಸ್ತಕಕ್ಕೆ ದಾರ್ ಬೋಂಡೆಂಗಿಯು ಕೊಡವ ತಕ್ಕಲು ಕವನ ಆಯ್ಕೊಲು ಆರು ಏಳು ಶಬ್ದ ಕೂಡ್ನ ಇರುವುದು ಗೆರೆರ ಪುದಿಯ ಕೊಡವ ಕವನತ್ನ ಇದೇ ಪತ್ತಾಂಡೊಳಿಯ ರಿಜಿಸ್ಟರ್ ಕೊಡವ ಸಾಹಿತ್ಯ ಅಕಾಡೆಮಿ ಮ್ಯಾನ್ಸ್ ಕಾಂಪೌಂಡ್ ಮಡಿಕೇರಿ ಈ ವಿಳಾಸಕ್ಕೆ ಎತ್ತು ಚುಡುಂಡು. ದಂಡಾಯಿತು 24-25ನೇ ಕಾಲಕ್ಕೆ ವಿಶೇಷ ಕ್ರೀಡಾ ಸಾಧನೆ ಮಾಡಿದ ಮಕ್ಕಕ್ಕೆ ಸ್ಕೂಲ್ ಕಾಲೇಜ್ರ ಪೂರ್ತಿ ಫೀಸ್ನ ಕೊಡಪಕ್ಕೆ ಅರ್ಹಂಗಳುಂಡು ಅರ್ಜಿ ಹಾಕಿದ್ದು. ಇದನ್ನು ಅರ್ಜಿ ಫಾರಂನ ಮಡಿಕೇರಿರ ಮ್ಯಾನ್ಸ್ ಕಾಂಪೌಂಡ್ಲೊಳ್ಳೋ ಕ್ರೀಡಾ ಇಲಾಖೆಯ ಕಚೇರಿಂಜ ಪಡೆದವಲು ದುಂಬುಚಿಟ್ಟ ಅರ್ಜಿನ ದಾಖಲೆಯೊಡೆ ಎತ್ತು ಚುಡೋಕು ಇದೆ ಇರುವುದು ಆ ಕೆರೆ ನಾಳಾಯ್ತಿಪ್ಪ. ಕೇಂದ್ರ ಸರ್ಕಾರ ಹತ್ರ ಮಿಷನ್ ಶಕ್ತಿ ಯೋಜನೆ ರಡಿಲು ಪೊಂಗಡಪೆಣ್ಯ ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಧನೇಜ